ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಂದ ಖರೀದಿಸುವ ಹಾಲಿನ ದರ ವ್ಯತ್ಯಾಸ ಮಾಡದಂತೆ ಮುಖ್ಯಮಂತ್ರಿ ಸೂಚನೆ. ಪುಣೆ ಬೆಂಗಳೂರು ಷಟ್ಪಥ ಹೆದ್ದಾರಿ ಮುಂದಿನ ವರ್ಷ ಪೂರ್ಣ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಒಡಿಶಾ ರೈಲು ದುರಂತ, 80 ಹೆಚ್ಚು ಕನ್ನಡಿಗರು ಬೆಂಗಳೂರಿಗೆ ಆಗಮನ. ಹಾಗೂ ಆನೆ ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಕಾರ್ಯಪಡೆ ರಚನೆ, ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ. ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಆಗಿದೆ 6:51. ಇನ್ನು ಮುಂದೆ ಕೇಳಿ ಕೆಲವು ದೇಶಭಕ್ತಿ ಗೀತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91.78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91.78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91.78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತಿರಿ. ತಂಬಾಕೂ ಕಾ ಸೇವನ್ ಕರ್ನೆ ವಾಲೋ ಕೋ ಲಗ್ತಾ ಹೈ ಕಿ ತಂಬಾಕೂ ಸೇ ಸಿರ್ಫ್ ಉನ್ಹೇ ಹಿ ಫರಕ್ ಪಡ್ತಾ ಹೈ, ಲೇಕಿನ್ ಸಚ್ ತೋ ಯೇ ಹೈ ಕಿ ತಂಬಾಕೂ ಸಬ್ಕಾ ದಮ್ ಘೋಟ್ತಾ ಹೈ. रिसर्च बताता है कि सिगरेट का हर फिल्टर मिट्टी में कई सालों तक उसे प्रदूषित करता है. तंबाकू उत्पादन से पर्यावरण को भी बहुत नुकसान पहुंचता है, इसीलिए तंबाकू आज ही छोड़ें. तंबाकू छोड़ने के लिए टोल फ्री क्विट लाइन नंबर 1800112356 पर कॉल करें. WHO द्वारा जनहित में जारी. देशभक्ति गीतेगळ कार्यक्रमदल्लि केळि कुवेंपु विरचित ಗೀತೆ ವೃಂದಗಾನದಲ್ಲಿ. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ಬರೀ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನಮ್ಮದೈ ನಮ್ಮದಿ ಭರತಭೂಮಿ ವೃಂದಗಾನದಲ್ಲಿ. ಇದುವರೆಗೆ ಕೆಲವು ದೇಶಭಕ್ತಿ ಗೀತೆಗಳನ್ನ ವೃಂದಗಾನದಲ್ಲಿ ಆಲಿಸಿದಿರಿ. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಬಸವನ ಹುಳು ನಿಯಂತ್ರಣ. ಈ ಕುರಿತು ಡಾ ಮೋಹನ್ ನಾಯಕ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆನಂತರ ಚಂದ್ರಶೇಖರಯ್ಯ ಹಾಗೂ ತಂಡದವರಿಂದ ತತ್ವ ಪದವನ್ನ ಆಲಿಸಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಸಂದರ್ಶನವನ್ನ ಆಲಿಸಲಿದ್ದೀರಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ ಕೇಳಿ, ಬಸವನ ಹುಳು ನಿಯಂತ್ರಣ. ಈ ಕುರಿತು ಡಾ ಮೋಹನ್ ನಾಯಕ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಮೋಹನ್ ನಾಯಕ್ ಅವರೇ. ನಮಸ್ಕಾರ. ನಾವು ಇವತ್ತು ರೈತ ಬಾಂಧವರಿಂದ ಈ ಬಸವನ ಹುಳುವಿನ ಹಾವಳಿ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೀವಿ. ಹೌದು, ವಿವಿಧ ರೀತಿಯ ಬೆಳೆಗಳಿಗೆ ಇದು ಹಾನಿಯನ್ನು ಉಂಟು ಮಾಡುತ್ತೆ. ವಿಶೇಷವಾಗಿ ಸ್ವಲ್ಪ ತೇವಾಂಶ ಹೆಚ್ಚಿರುವಂಥ ಪ್ರದೇಶಗಳಲ್ಲಿ ಇದರ ಹಾವಳಿ ಹೆಚ್ಚು ಅಂತ ನಾವು ಕೇಳ್ತಾ ಇದ್ದೀವಿ. ಹೌದು, ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಬಸವನ ಹುಳು ಯಾವ ರೀತಿ ಬೆಳೆಗಳಿಗೆ ತೊಂದರೆ ಕೊಡುತ್ತೆ, ಇದರ ಜೀವನ ಚಕ್ರ ಹೇಗೆ, ಮತ್ತು ಇದನ್ನು ನಾವು ಯಾವ ರೀತಿ ಒಂದು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು ಅನ್ನೋದ್ರಂಥ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಈ ಪ್ರಾರಂಭದಲ್ಲಿ ಈ ಆಫ್ರಿಕಾದ ಬೃಹತ್ ಬಸವನ ಹುಳು ಅಂತ ನಾವು ಇವತ್ತು ಹೆಚ್ಚು ಕೇಳ್ತಾ ಇದ್ದೀವಿ. ಹೌದೌದು, ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಪ್ರಾಣಿ ಪ್ರಪಂಚದ ಅನೇಕ ಜೀವಿಗಳಲ್ಲಿ ಈ ಬಸವನ ಹುಳು ಅಥವಾ ನಾವು ಜೈಂಟ್ ಆಫ್ರಿಕನ್ ಸ್ನೇಲ್ ಎಂದು ಕರಿತೇವೆ, ಇದು ಒಂದು. ಇದು ಮೃದ್ವಂಗಿ ಅಥವಾ ಮೊಲಸ್ಕ ಜಾತಿಗೆ ಸೇರಿದ್ದು. ಮೃದ್ವಂಗಿ ಅಥವಾ ಮೊಲಸ್ಕ ಜಾತಿಗೆ ಸೇರಿದ್ದು. ಕನ್ನಡದಲ್ಲಿ ಅಥವಾ ಆಡು ಭಾಷೆಯಲ್ಲಿ ನಾವು ಇದನ್ನ ಗೀಜಗ ಅಥವಾ ಹೀಚಕ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ಅಂದ್ರೆ ಸೈಂಟಿಫಿಕ್ ನೇಮ್, ವೈಜ್ಞಾನಿಕ ಹೆಸರು ಅಖ್ಯಾಟಿನ ಫುಲಿಕ ಅಂತ ನಾವು ಕರಿತೇವೆ ಇದನ್ನ. ಇವುಗಳ ಚಲನವಲನ ರಾತ್ರಿಗೆ ಮಾತ್ರ ಸೀಮಿತವಾಗಿದ್ದು ಹೆಚ್ಚಾಗಿ ಜನರೆಲ್ಲ ಮಲಗಿದ ಮೇಲೆ ನಾವು ಇದರ ಚಲನವಲನಗಳನ್ನು ಕಾಣಿಸಬಹುದು. ನಿಶಾಚರಿ ಅಂತ ಹೇಳಿ, ನಿಶಾಚರಿ ರಾತ್ರಿ ಹೊತ್ತಿನಲ್ಲೇ ಇದರ ಚಟುವಟಿಕೆ ಮಾತ್ರ ಚಟುವಟಿಕೆ ಹೆಚ್ಚು. ಅಂದ್ರೆ ಜನಸಂದಣಿ ಅದಷ್ಟು ಬಯಸಲ್ಲ ಅಂತೀರ? ಇದು ಜನಸಂದಣಿ ಬಯಸಲ್ಲ, ಕತ್ತಲೆಯನ್ನು ಹೆಚ್ಚಾಗಿ ಇಷ್ಟಪಡುತ್ತದೆ, ಅಪೇಕ್ಷೆ ಪಡುತ್ತೆ. ಹೌದೌದು. ಈ ಬಸವನ ಹುಳು ಸಾಮಾನ್ಯವಾಗಿ ಆಫ್ರಿಕಾ ಖಂಡದಲ್ಲಿ ಪ್ರಪ್ರಥಮವಾಗಿ ಕಾಣಿಸಿಕೊಂಡು ಬೆಳೆಗಳ ಅತಿದೊಡ್ಡ ಶತ್ರುಗಳಲ್ಲಿ ಒಂದಾಗಿತ್ತು. ಹಾಗೂ ಇದು ಬಸವನ ಹುಳುಗಳಲ್ಲಿಯೇ ಅತಿದೊಡ್ಡ ಜಾತಿಯದ್ದಾಗಿರುತ್ತದೆ. ಇತಿಹಾಸದ ಪ್ರಕಾರ ಸುಮಾರು 1.5 ಶತಮಾನಗಳಷ್ಟು ಹಿಂದೆ, ಅಂದರೆ ಸುಮಾರು 1847ರಲ್ಲಿ ಇಂಗ್ಲೆಂಡಿನ ಬೆನ್ಸನ್ ಎಂಬ ವಿಜ್ಞಾನಿ ಅಥವಾ ಪ್ರಾಣಿಶಾಸ್ತ್ರಜ್ಞ ಮೌರಿಷಿಯಸ್ನಿಂದ ಇದನ್ನು ಕಲ್ಕತ್ತಾಕ್ಕೆ ತಂದ. ಅಂದರೆ ಭಾರತಕ್ಕೆ ಪ್ರಪ್ರಥಮವಾಗಿ ಕಲ್ಕತ್ತಾಕ್ಕೆ ಇದು ಬಂತು. ನಂತರ ಅಲ್ಲಿಂದ ಮುಂದೆ ಇಡೀ ಬಂಗಾಳವನ್ನೇ ಆಕ್ರಮಿಸಿಬಿಡ್ತು. ತದನಂತರ ವರ್ಷಗಳಲ್ಲಿ ಇದರ ಹಾವಳಿ ಭಾರತದ ಇತರೆ ರಾಜ್ಯಗಳಿಗೆ ಎಲ್ಲಾ ರಾಜ್ಯ ನಾವು ಪ್ರೆಸೆಂಟ್ ಎಲ್ಲಾ ರಾಜ್ಯಗಳಲ್ಲೂ ನಾವು ಕಾಣಬಹುದು. ಅಂದ್ರೆ ಆ ಪ್ರಾಣಿ ಶಾಸ್ತ್ರಜ್ಞರು ಏನು ಪ್ರಯೋಗ ಮಾಡೋದಕ್ಕೆ ಏನಾದರೂ ತಂದಿದ್ರೆ ಅದನ್ನ ಅವ್ರು ಪ್ರಯೋಗ ಮಾಡೋ ಸಲುವಾಗಿ ತಂದ್ರು. ಹೊಸ ಏನೋ ಒಂದು ಆವಿಷ್ಕಾರ ಅಂತ ಅನಿಸ್ತು, ಪ್ರಾಣಿ ಅಂತ. ಹೌದು, ಹೊಸ ಪ್ರಾಣಿ ಅಂತ ಅನಿಸ್ತು, ತಂದ್ಬಿಟ್ರು ಅವರು. ನೋಡಿ ಹೇಗೆ ಅದು ಜೊತೆಗೆ ಇತ್ತೀಚಿನ ವರದಿಗಳ ಪ್ರಕಾರ ಇದು ಮುಂಬೈನಂತ ಬೃಹತ್ ನಗರಗಳಲ್ಲಿಯೂ ಸಹ, ನಗರ ಪ್ರದೇಶದಲ್ಲಿಯೂ ಸಹ ಅತಿ ಹೆಚ್ಚಾಗಿ ಹಾನಿಯನ್ನು ಮಾಡ್ತಾ ಇದೆ. ಅಂದ್ರೆ ಹೆಚ್ಚು ಜನರು ವಾಸಿಸುವಂತ ಜನ ನಿಬಿಡ ಪ್ರದೇಶಗಳಲ್ಲೂ ಸಹ ಕಾಣಿಸ್ತಾ ಇದೆ. ಮತ್ತು ಜನರು ವಾಸಿಸುವಂತಹ ದೊಡ್ಡ ದೊಡ್ಡ ಮನೆಗಳಲ್ಲಿ, ಅತಿ ಎತ್ತರವಾದ ಕಟ್ಟಡಗಳಲ್ಲಿಯೂ ಸಹ ಇದರ ಹಾವಳಿಯನ್ನು ಕಾಣಬಹುದು. ಅಂದ್ರೆ ಇದು ಎತ್ತರಕ್ಕೂ ಸಹ ಹತ್ತಿ ಮನೆಯಲ್ಲಿರುವಂತಹ ಕೈತೋಟ ಅಥವಾ ಹೂತೋಟ, ಹೂವಿನ ಜೊತೆಗೆ ಕೆಲವು ಗಿಡಗಳು ಇಟ್ಟಿರ್ತಾರೆ, ಗಿಡಗಳು ಇಟ್ಟಿರ್ತಾರೆ, ಒಳಗಡೆ ಅಲಂಕಾರಿಕ ಗಿಡಗಳನ್ನು ಸಹ ನಾಶ ಮಾಡುವಂತ ಪ್ರವೃತ್ತಿಯನ್ನು ಹೊಂದಿದೆ. ಅಂದ್ರೆ ನಾವು ಬರೀ ನೆಲದ ಮೇಲೆ ಮಾತ್ರ ಇದು ತೊಂದರೆ ಕೊಡುತ್ತೆ ಅಂತ ಇಲ್ಲ, ನೆಲದ ಮೇಲೆ ಎಲ್ಲ ಗಿಡ ಬಳ್ಳಿಗಳನ್ನು ನಾಶಪಡಿಸುತ್ತೆ, ಜೊತೆಗೆ ಮರಗಳನ್ನು ಹತ್ತಿ ಅಲ್ಲಿ ಮರಗಳ ತುದಿಯಲ್ಲಿ ಸಹಿತ ತೆಂಗಿನ ಮರ, ಅಡಿಕೆ ಮರ ಅದನ್ನು ಹತ್ತಿ ಸಹ ನಾಶ ಮಾಡುವಂತ ಚಾಕಚಕ್ಯತೆಯನ್ನು ಇದು ಹೊಂದಿದೆ. ಅಂದ್ರೆ ಮುಖ್ಯವಾಗಿ ನಮ್ಮ ರಾಜ್ಯದ ಯಾವ್ಯಾವ ಭಾಗಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ? ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಮಲೆನಾಡಿನ ಜಿಲ್ಲೆಗಳಲ್ಲಿ ನಾವು ಹೆಚ್ಚಾಗಿ ಇದನ್ನು ಕಾಣಬಹುದು. ಮಲೆನಾಡಿನ ಜಿಲ್ಲೆಗಳು ಅಂತಂದ್ರೆ ಈಗ ಉತ್ತರ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಈ ಜಿಲ್ಲೆಗಳ ಸಹ ಹಾಸನ, ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತದೆ. ಅಂದ್ರೆ ಮಳೆ ಹೆಚ್ಚಾಗಿರುವಂತಹ ಪ್ರದೇಶ ಜೊತೆಗೆ ಅದರ ನೆರಳ ಬೀಳುವಂತಹ ಪ್ರದೇಶಗಳಾದಂತಹ ಶಿವಮೊಗ್ಗ, ಹಾಸನ ಈ ಜಿಲ್ಲೆಗಳನ್ನು ಸಹ ನಾವು ಇತ್ತೀಚೆಗೆ ಕಾಣಬಹುದು. ಹಾಗಂತ ಬಯಲುಸೀಮೆಯಲ್ಲಿ ಇದು ಬರಲ್ಲ ಅಂತ ಹೇಳಲ್ಲ, ಬಯಲುಸೀಮೆಯಲ್ಲೂ ಸಹ ಇದು ಕೆಲವೊಮ್ಮೆ ಕಂಡು ಬಂದಿದ್ದು ಇದೆ. ಮತ್ತೆ ಸಣ್ಣ ಸಣ್ಣ ಗಾತ್ರದ ಬಸವನ ಹುಳುಗಳನ್ನು ಬಯಲುಸೀಮೆಯಲ್ಲಿ ಹೆಚ್ಚು ಕಾಣ್ತಾ ಇದೆ. ಹೌದೌದು. ಇನ್ನು ಬಸವನ ಹುಳು ಯಾವ್ಯಾವ ಬೆಳೆಗಳಿಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತೆ ಅಂತೀರ? ನಾನು ಈಗಾಗಲೇ ಹೇಳಿದ ಹಾಗೆ ಹೆಚ್ಚಾಗಿ ತೇವ ಪ್ರದೇಶಗಳಲ್ಲಿ ಅಧಿಕವಾದ ಹಾನಿಯನ್ನು ಇದು ಮಾಡ್ತದೆ. ಅಲ್ಲಿ ತನಗೆ ಕೈಗೆ ಸಿಕ್ಕ ಎಲ್ಲಾ ಬೆಳೆಗಳನ್ನು ನಾಶ ಮಾಡ್ತದೆ. ನಾವು ಇದನ್ನೇ ಸ್ಪೆಸಿಫಿಕ್ ಆಗಿ ಇದೇ ಬೆಳೆಯನ್ನು ನಾಶ ಮಾಡ್ತದೆ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಹೆಚ್ಚಾಗಿ ತೋಟದ ಬೆಳೆಗಳಿಗೆ ಇದರ ಹಾವಳಿ ಅಧಿಕ. ಅದರಲ್ಲಿ ಅಡಿಕೆ ಇರಬಹುದು, ಕಾಫಿ, ಬಾಳೆ, ಎಲೆ ಬಳ್ಳಿಗಳು, ಅದಲ್ಲದೆ ಭತ್ತ, ತೆಂಗು, ಸೊಪ್ಪು, ತರಕಾರಿ, ಹುಲ್ಲು, ಹೀಗೆ ಎಲ್ಲ ವಿವಿಧವಾದ ಬೆಳೆಗಳನ್ನು ಇದು ನಾಶಪಡಿಸ್ತದೆ. ಇದು ಮೇನ್ ಆಗಿ ಎಲೆಗಳನ್ನು ತಿಂತದೆ, ಎಲೆಗಳನ್ನು ತಿಂದು ಅದು ಬೆಳೆದ ಹೆಚ್ಚಿಗೆ ಬೆಳೆದಾಗ ಕಾಂಡವನ್ನು ಸಹ ನಾಶ ಮಾಡೋ ಪರಿಸ್ಥಿತಿಯನ್ನು ಹೊಂದಿರುತ್ತದೆ. ಈಗ ನಗರಗಳಲ್ಲೂ ಇವತ್ತು ಕಂಡು ಬರ್ತಾ ಇದೆ ಅಂತ ಅಂದ್ರೆ ತಾವು. ಹೌದು. ಈ ಹುಲ್ಲು ಹಾಸು ಇಂಥದ್ದು ಏನಾದರೂ ನಾಶ ಮಾಡುತ್ತೆ? ಹೌದೌದು, ಅದು ಹಸಿರು ಏನು ಸಿಗ್ತದೆ ಅದನ್ನೆಲ್ಲ ತಿಂತದೆ. ಆದ್ರಿಂದ ಅದು ಈ ನಗರ ಪ್ರದೇಶದಲ್ಲಿ ಅಥವಾ ನಾವು ಪಾರ್ಕ್ ಮೈದಾನ ಏನು ಇದ್ದೇವೆ ಅದರಲ್ಲಿ ನಾವು ಲಾನ್ ಅಂತ ಏನು ಮೇಂಟೈನ್ ಮಾಡಿರ್ತೇವೆ ಹುಲ್ಲು ಹಾಸು, ಅದರಲ್ಲಿ ಇದರ ಹಾವಳಿ ಬಹಳ ಅಧಿಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಸಿಟಿ ಏನು ಅಥವಾ ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಬರುವಂತಹ ಪ್ರಾಬ್ಲಮ್ ಅಥವಾ ಸಮಸ್ಯೆ ಅಂದ್ರೆ ಈ ಹುಲ್ಲು ಹಾಸಲನ್ನು ತಿನ್ನುವುದು, ಈ ಬಸವನಹುಳು. ಬಸವನಹುಳು ಅಂದ್ರೆ ಮುಖ್ಯವಾಗಿ ಇದು ಗಿಡ ಮರಗಳ ಎಲೆಗಳನ್ನು ಹೆಚ್ಚಾಗಿ ತಿನ್ನುತ್ತದೆ, ಎಲೆಗಳನ್ನು ಹೆಚ್ಚಾಗಿ ತೊಗಟೆ ಇಂಥದ್ದು ತೊಗಟೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿಂತದೆ. ಅದು ದೊಡ್ಡ ಅದರಲ್ಲಿ ಜೀವನ ಚರಿತ್ರೆ ಮೇಲೆ ಹೋಗದೆ ತೊಗಟೆ ತಿನ್ನೋದು. ಅತಿ ದೊಡ್ಡದಾದ ಸ್ನೇಲು ತೊಗಟೆಯನ್ನು ಸಹ ತಿಂತದೆ. ಅದು ತೊಗಟೆ ಸಾಫ್ಟ್ ಆಗಿದ್ರೆ, ಮೃದುವಾಗಿದ್ದ ಕಾಂಡ ಇದ್ರೆ ಅದನ್ನು ಸಹ ತಿಂತದೆ. ಅಂದ್ರೆ ಗಾತ್ರಕ್ಕೆ ಅನುಗುಣವಾಗಿ ಇದು ಆಹಾರವನ್ನು ಹೆಚ್ಚೆಚ್ಚು. ಹೌದೌದು. ಇನ್ನು ಯಾವುದೇ ಒಂದು ಪೀಡೆಯ ನಿರ್ವಹಣೆ ಮಾಡಬೇಕಾದ್ರೆ ಅದರ ಜೀವನ ಚರಿತ್ರೆ ಅಥವಾ ಜೀವನ ಚಕ್ರ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹೌದು. ಈ ಬಸವನ ಹುಳುವಿನ ಜೀವನ ಚಕ್ರ ಹೇಗೆ ಅಂತೀರಿ? ಈ ಬಸವನ ಹುಳು ಹೆಚ್ಚಾಗಿ ತೇವಾಂಶ ಹೆಚ್ಚಾಗಿರುವ ಪ್ರದೇಶದಲ್ಲೇ ಇರ್ತದೆ ಅಂತ ನಾನು ಮೊದಲೇ ಹೇಳಿದೆ ನಿಮಗೆ. ಹೌದು. ಹೆಚ್ಚಾಗಿ ಮಳೆಗಾಲದಲ್ಲಿ ಇದರ ಹಾವಳಿ ಅಧಿಕವಾಗಿರ್ತದೆ, ತೇವಾಂಶ ಜಾಸ್ತಿ ಇರುತ್ತಲ್ಲ. ಅಂದ್ರೆ ಜೂನ್ ನಿಂದ ಸುಮಾರು ಶುರುವಾಗಿ ಸೆಪ್ಟೆಂಬರ್ ವರೆಗೆ ಇದರ ಹಾವಳಿಯನ್ನು ನಾವು ಅಧಿಕವಾಗಿ ಕಾಣಬಹುದು. ತಗೊಳ್ಳದಾಗೆ ಈ ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಬೀಳುತ್ತೆ, ಹಾಗಾಗಿನೇ ಅಲ್ಲಿ ತೇವಾಂಶ ಹೆಚ್ಚಿಗೆ ಇರೋದ್ರಿಂದ ಅಲ್ಲಿ ಹೆಚ್ಚಿಗೆ ಇರುತ್ತದೆ. ಹಾಗೆ ಬೇಸಿಗೆ ಕಾಲ ಬಂದಂಗೆ ಹಾವಳಿ ಅಧಿಕ ಕಡಿಮೆ ಆಗ್ತಾ ಬರುತ್ತದೆ. ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ಕಾಣಿಸೋದಿಲ್ಲ, ಹಾಗಂತ ಅವು ಇರುತ್ತವೆ. ಅವು ಒಂದು ಕಡಿಮೆ ಪ್ರಮಾಣದಲ್ಲಿ ಹಾನಿಕಾರಕವಾಗಿರೋದಿಲ್ಲ. ಅಂದ್ರೆ ಯಾವ್ಯಾವ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತೀರ? ಹೆಚ್ಚಾಗಿ ಜೂನ್ ಇಂದ ಹೆಚ್ಚಿಗೆ ಕಂಡು ಬಂದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ನಾವು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬಹುದು. ತದನಂತರ ಇದರ ನಂಬರ್ ಸಂಖ್ಯೆ ಕಡಿಮೆ ಆಗ್ತಾ ಬರ್ತದೆ. ಹೆಚ್ಚಾಗಿ ಒಂದು ಘನಮೀಟರ್ ಪ್ರದೇಶದಲ್ಲಿ ಸುಮಾರು 25-35 ಸ್ನೇಹಗಳನ್ನು ನಾವು ಕಾಣಬಹುದಾಗ್ತದೆ. ಅಷ್ಟು ಪ್ರಮಾಣ ಇರುತ್ತದೆ. ಅಂದ್ರೆ ಅಕ್ಟೋಬರ್ ನಂತರ ಇದರ ಹಾವಳಿ ಇರಲ್ಲ, ಕಡಿಮೆ ಆಗ್ತದೆ. ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಅಂದ್ರೆ ಬೇಸಿಗೆಯಲ್ಲಿ ಏನಾಗ್ತದೆ ಅಂತಂದ್ರೆ ಗಿಡದ ಬುಡಗಳಲ್ಲಿ ಅಥವಾ ನಾವು ಎಲೆಗಳು ಬಿದ್ದಿರ್ತದಲ್ಲ, ಹೌದು, ತೆರಗು ತೆರಗು, ಆ ತೆರಗಿನ ಬುಡದಲ್ಲಿ ಇವು ಹೋಗಿ ಸುಪ್ತಾವಸ್ಥೆಯನ್ನು ಹೊಂದ್ಬಿಡ್ತವೆ. ಅಂದ್ರೆ ನಿಷ್ಕ್ರಿಯ ಸ್ಥಿತಿಯನ್ನು ಹೊಂದ್ತವೆ, ಜೀವಂತವಾಗಿರ್ತವೆ, ನಿಷ್ಕ್ರಿಯ ಸ್ಥಿತಿ ಹೊಂದ್ತವೆ. ಮತ್ತೊಂದು ಮಳೆಗಾಲ ಬರೋವರೆಗೆ ಅವೆಲ್ಲ ಕಾಯ್ತಾ ಇರ್ತವೆ, ಕಾಯ್ತಾ ಇರ್ತವೆ. ಆಹಾರ ಏನು ಸೇವಿಸಲ್ಲ, ಆಹಾರ ಸೇವಿಸಲ್ಲ. ಅವಾಗ ಸುಪ್ತಾವಸ್ಥೆಯಲ್ಲಿ ಇಲ್ಲ ಇಲ್ಲ, ನಿಷ್ಕ್ರಿಯ ಸ್ಥಿತಿಯಲ್ಲಿ ಔತ್ಕೊಂಡು ಕಾಯ್ತಾ ಇರ್ತವೆ. ಮತ್ತೆ ರಾತ್ರಿ ಹೊತ್ತಲ್ಲೂ ಆ ಸಂದರ್ಭದಲ್ಲಿ ಹೊರಗಡೆ ಬರಲ್ಲ, ಆ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಹೊರಗಡೆ ಬರಲ್ಲ. ಹೌದು, ಆದ್ರೆ ಮಳೆಗಾಲದಲ್ಲಿ ಮೋಡ ಕವಿದ ವಾತಾವರಣದಲ್ಲಿ ಕೆಲವೊಮ್ಮೆ ಹಗಲನ್ನು ಸಹಿತ ನಾವು ಕಾಣಬಹುದು. ಅಂದ್ರೆ ಸ್ವಲ್ಪ ಈ ಉಷ್ಣಾಂಶ ಕಡಿಮೆ ಇದ್ದಾಗ, ಅಥವಾ ಮೋಡ ಕವಿದ ಮಬ್ಬು ವಾತಾವರಣ ಕತ್ತಲು ಇದ್ದಾಗ ನಾವು ಅದನ್ನು ಹೊರಗಡೆ ಆಕ್ಟಿವಿಟೀಸ್ ಕಾಣಬಹುದು. ಅಂದ್ರೆ ಹಗಲು ಅಂತ ಗುರ್ಸಕ್ಕಾಗದಲ್ಲ, ಹಗಲು ಅಂತ ಅವಕ್ಕೆ ಸ್ವಲ್ಪ ಸ್ವಲ್ಪ ಮೋಡ ಹೋಗುತ್ತೆ, ಕಪ್ಪು ವಾತಾವರಣ ಇದ್ರೆ ಕತ್ಲಾಯ್ತು ಅನ್ಸುತ್ತೆ. ಹಾಗಾಗಿ ಮುಸುಕಿನ ವಾತಾವರಣ ಇದ್ದಾಗ ಅವು ಹೊರಗೆ ಬಂದು ಆಕ್ಟಿವಿಟೀಸ್ ನಾವು ಹಗಲು ಸಹ ಕಾಣಬಹುದು. ರಾತ್ರಿಗೆ ಬಹಳ ಸಂಪೂರ್ಣ ಸೀಮಿತ ಅಂತ ನಾ ಹೇಳಲ್ಲ. ಮತ್ತೆ ಎಷ್ಟೆಷ್ಟು ಗಾತ್ರ ಇರ್ತವೆ ಇವು? ಅಂದ್ರೆ ಇವು ಸಾಮಾನ್ಯವಾಗಿ ಸುಮಾರು 3-5 ವರ್ಷ ವಯಸ್ಸನ್ನು ಹೊಂದವೆ. ಅಂದ್ರೆ ಒಂದ್ಸರಿ ಹೊರಗಡೆ ಬಂತು ಅಂದ್ರೆ ಜೀವನ ಜೀವಿತಾವಧಿ 3-5 ವರ್ಷವರೆಗೆ ಇರ್ತದೆ. ಸುಮಾರು ಅವ್ರ ಗಾತ್ರ ಅಂತಂದ್ರೆ 5-15 ಸೆಂಟಿಮೀಟರ್ ಅಷ್ಟು ಉದ್ದ ಇರ್ತದೆ, 3-8 ಸೆಂಟಿಮೀಟರ್ ಅಷ್ಟು ಅಗಲ ಇರ್ತದೆ. ದೊಡ್ಡದಲ್ಲ, ಬಹಳ ದೊಡ್ಡದಿರ್ತದೆ, 15-20 ಸೆಂಟಿಮೀಟರ್ ಒಮ್ಮೆ ಕೆಲವು ನೋಡಬಹುದು ನೀವು. ಇವು ಹೆಚ್ಚಾಗಿ ಕಂದು ಬಣ್ಣದ ಶಂಕುವಿನ ಆಕಾರದಲ್ಲಿ ಇರ್ತದೆ, ಚಿಪ್ಪು ಕವಚದೊಳಗೆ ಆಶ್ರಯ ಪಡೆದಿರ್ತದೆ. ಅಂದ್ರೆ ಅವು ಪ್ರೊಟೆಕ್ಷನ್ಗೆ, ಯಾವುದೇ ವೈರಿ ಬಂದ್ರೂ ಅವು ನಾಶ ಹೊಂದಬಾರ್ದು ಅಂತೇಳಿ ಒಳ್ಳೆ ದೊಡ್ಡ ಒಳ್ಳೆ ಪ್ರೊಟೆಕ್ಷನ್ ಇದೆ ಚಿಪ್ಪಿನೊಳಗೆ ಇರ್ತದೆ. ಈ ಚಿಪ್ಪು ಸಹ ಮೊದಲು ಚಿಕ್ಕದಿರ್ತದೆ, ನಂತರ ಬೆಳೀತಾ ಚಿಪ್ಪು ದೊಡ್ಡದಾಗ್ತದೆ, ಒಳಗಿನ ಸ್ನೇಹಲು ದೊಡ್ಡದಾಗ್ತಾ ಹೋಗ್ತದೆ. ಅಂದ್ರೆ ಈ ಬಸವನಹುಳುವಿನ ಬೆಳವಣಿಗೆ ಅನುಗುಣವಾಗಿ ಚಿಪ್ಪು ಕೂಡ ಬೆಳವಣಿಗೆ ಹೊಂದ, ಚಿಪ್ಪುಗೂ ಅಲ್ಲಿಗೆ ಜೀವ ಇರುತ್ತೆ. ಚಿಪ್ಪುಗೂ ಜೀವ ಅನ್ನೋದಕ್ಕಿಂತ ಚಿಪ್ಪು ಬೆಳೀತಾ ಇರ್ತದೆ, ಅದ್ರ ಪ್ರಕಾರ ಅದು ಬೆಳೀತಾ ಇರ್ತದೆ. ಸಣ್ಣ ಚಿಪ್ಪು ಇರ್ತದೆ, ಬರ್ತಾ ಅದನ್ನು ಬೆಳೀತಾ ಹೋಗುತ್ತೆ. ಅಂದ್ರೆ ಅದನ್ನ ಜೀವ ಇರೋದು ಅಂತ ಪರಿಗಣಿಸಬಹುದು ಚಿಪ್ಪು? ಹೌದು, ಚಿಪ್ಪು ಪರಿಗಣಿಸಬಹುದು. ಬಸವನಹುಳು ಜೀವಂತವಾಗಿದ್ದಾಗ ಚಿಪ್ಪುನು ಜೀವಂತವಾಗಿ ಬೆಳೆಸ್ತಾ ಇರ್ತದೆ, ಪ್ರೋಟೀನ್ ಇದನ್ನ ಹಾಕಿ ಅದನ್ನ ಸುಮಾರು 50-100 ಮೊಟ್ಟೆಗಳನ್ನು ಇಡ್ತದೆ. ಮೊಟ್ಟೆಗಳ ಎಲೆಯ ಕೆಳಗಡೆ ದರ್ಗ ಅಂತ ಹೇಳ್ತಾವಲ್ಲ, ದರ್ಗಿನ ಕೆಳಗೆ ಇಡುತ್ತೆ, ಅಥವಾ ಮಣ್ಣಿನಲ್ಲೇ ತೇವಾಂಶ ಇದ್ದಂತ ಮಣ್ಣಿನಲ್ಲಿ ಸುಮಾರು ಮೊಟ್ಟೆಗಳನ್ನು ಇಡುತ್ತದೆ. ಅಂದ್ರೆ ಇದು ಒಂದೊಂದ್ ಸರಿಗೆ 50-100 ಇಡುತ್ತೆ? ಹೌದೌದು, ಒಂದೊಂದ್ ಸರಿಗೆ. ಅಂದ್ರೆ ತನ್ನ ಜೀವಮಾನದಲ್ಲಿ 5 ವರ್ಷ ಜೀವಮಾನ ಅಂದ್ರೆ ಹುಟ್ಟಿ ಅದು ದೊಡ್ಡದಾದ 2ನೇ ವರ್ಷದಿಂದ ಮೊಟ್ಟೆ ನಿಲ್ಲಕ್ಕೆ ಶುರು ಮಾಡ್ತದೆ. ವರ್ಷಕ್ಕೆ ಎಷ್ಟು ಸರಿ ಮೊಟ್ಟೆ ಇಡುತ್ತದೆ? ವರ್ಷಕ್ಕೆ ಒಂದೇ ಸರಿ ಮೊಟ್ಟೆ ಇರ್ತದೆ. ಒಂದೇ ಸರಿ ಅಂದ್ರೆ 5 ಬ್ಯಾಚ್, 5 ಸಲ ಮೊಟ್ಟೆ ಇರ್ತದೆ. ಒಂದೊಂದು ಮೊಟ್ಟೆ ಬ್ಯಾಚ್ ಅಂದ್ರೆ 50-100 ಒಂದು ಸಂಖ್ಯೆಯಲ್ಲಿ ಗ್ರೂಪ್ ಗ್ರೂಪ್ ಆಗಿ ಇಡ್ತಾ ಹೋಗ್ತದೆ. ಸುಮಾರು 500-1,000 ಮೊಟ್ಟೆಗಳು ಇಡ್ತದೆ ಜೀವಿತಾವಧಿಯಲ್ಲಿ. 5 ವರ್ಷದ ಜೀವಿತಾವಧಿಯಲ್ಲಿ 1,000 ಮೊಟ್ಟೆ ಇರ್ತದೆ ಗರಿಷ್ಠ. ಮೊಟ್ಟೆ ಇಡುವಂತ ಅವಧಿ ಮಾತ್ರ ಯಾವಾಗಲೂ ಜೂನ್ ಅಥವಾ ಜುಲೈದಲ್ಲಿ ಮಾತ್ರ. ಮೊಟ್ಟೆಗಳನ್ನು ಹೇಗೆ ಗುರುಸಬಹುದು ನಾವು? ಅಂತ ಮೊಟ್ಟೆಗಳು ಸಣ್ಣ ಏನು ಜೋಳದ ಕಾಳು ಇದೆಯಲ್ಲ, ಜೋಳದ ಕಾಳು ನೋಡ್ಬಿಟ್ಟು ಅದನ್ನ ನೋಡೋದು ಬೇಡ, ಎರಡು ಒಂದೇ ತರ ಕಾಣಿಸುತ್ತೆ. ಜೋಳದ ಕಾಳಿನಷ್ಟೇ ಗಾತ್ರ, ಬಿಳಿ ಇರುತ್ತೆ, ಜೋಳದ ಕಾಳಿನಷ್ಟೇ ಅದೇ ಬಣ್ಣ, ಎಲ್ಲದು ಜೋಳದ ಕಾಳಿನ ಹಾಗೆ ಇರ್ತದೆ. ಅಂದ್ರೆ ಮರಿ ಆಗಕ್ಕೆ ಎಷ್ಟು ದಿನ ಬೇಕಾಗಬಹುದು? ಮರಿ ಆಗಕ್ಕೆ 10-15 ದಿವಸದಲ್ಲಿ ಅದು ಮರಿ ಆಗ್ಬಿಡ್ತದೆ. ಮತ್ತು ಕೆಲವೊಮ್ಮೆ ಅದು ಲೈಂಗಿಕ ಸಂಪರ್ಕ ಇಲ್ದೇನೂ ಸಹ ಮರಿ ಹಾಕಕ್ಕೆ ಸಂದರ್ಭ ಸಹ ಇದೆ. ನಿರ್ಲಿಂಗ ರೀತಿಯಲ್ಲಿ ಒಂದಕ್ಕೊಂದು ಸಮಾಗಮ, ಗಂಡು ಹೆಣ್ಣು ಸಮಾಗಮ ಆಗಬೇಕಂತೇನೂ ಇಲ್ಲ. ಗಂಡು ಹೆಣ್ಣು ಸಮಾಗಮ ಇಲ್ಲದೂ ಸಹ ಇವು ಮರಿಗಳನ್ನು ಹಾಕುವಂತ ಒಂದು ಪ್ರವೃತ್ತಿಯನ್ನು ಇದೆ. ಮತ್ತೆ ಈಗ ಪ್ರಾರಂಭದಲ್ಲಿ ಎಷ್ಟು ಗಾತ್ರ ಹೊಂದಿರ್ತವೆ? ಈ ಮೊಟ್ಟೆಯಿಂದ ಹೊರಬಂದ ಸ್ವಲ್ಪ ಸಮಯದಲ್ಲಿ ಇವು ಸುಮಾರು 4-5 ಮಿಲಿಮೀಟರ್ನಷ್ಟು ಗಾತ್ರವನ್ನು ಹೊಂದಿರ್ತವೆ. ಬೆಳೆಯುತ್ತಾ ಸುಮಾರು 18-20 ಸೆಂಟಿಮೀಟರ್ನಷ್ಟು ದೊಡ್ಡದಾಗಿ, ಸುಮಾರು 1.5 ಅಡಿವರೆಗೂ ದಪ್ಪ ಉದ್ದ 18 ಸೆಂಟಿಮೀಟರ್, 18-20 ಸೆಂಟಿಮೀಟರ್ ಅಷ್ಟಾಗುತ್ತೆ 1.5 ಅಡಿ. ಮತ್ತೆ ಕವಚನು ದೊಡ್ಡದಾಗ್ತಾ ಹೋಗ್ತದೆ. ಸುಮಾರು ಹುಟ್ಟಿದ 2 ವರ್ಷಗಳಲ್ಲಿ ಸಂಪೂರ್ಣ ಬೆಳವಣಿಗೆಯನ್ನು ಹೊಂದುತ್ತದೆ. ಅಲ್ಲಿಂದ ಅದು ಸಂತಾನೋತ್ಪತ್ತಿಗೆ ಸಂಪೂರ್ಣ ರೆಡಿ ಆಗುತ್ತದೆ. ಮತ್ತೆ ಮೊಟ್ಟೆನೂ ಅವಾಗಲೇ ಶುರು ಮಾಡುತ್ತೆ, ಮೊಟ್ಟೆ ಇಡ್ಲಿಕ್ಕೆ ಅವಾಗಲೇ ಶುರು ಮಾಡುತ್ತದೆ. ಈಗ 5 ವರ್ಷಗಳ ಕಾಲ ತನ್ನ ಜೀವಿತಾವಧಿಯನ್ನು ಪೂರೈಸುತ್ತದೆ, ಆಮೇಲೆ ಮರಣ ಹೊಂದ್ಬಿಡ್ತದೆ. ಆಮೇಲೆ 5-6 ವರ್ಷಗಳ ನಂತರ ಮರಣ ಹೊಂದುತ್ತದೆ. ಈ ಸಂದರ್ಭದಲ್ಲಿ ಇವು ಈ ಎಲೆಗಳು ಮತ್ತೆ ಈಗ ಬೆಳೀತಾ ಸಂದರ್ಭದಲ್ಲಿ ಅದು ತನ್ನ ಆಹಾರಕ್ಕಾಗಿ ನಮಗೇನು ನಾವು ಬೆಳೆದಿರ್ತೇವಲ್ಲ ಆ ಬೆಳೆಯನ್ನು ಅದು ಭಕ್ಷಿಸ್ತಾ ಇರ್ತದೆ. ತೆನೆಗಳು ತಿನ್ನುತ್ತೆ, ತೆನೆಗಳು ಹೆಚ್ಚಾಗಿ ಅದು ಹಸಿರು ಏನಿರ್ತದೆ ಅದನ್ನ ಮಾತ್ರ ಹೆಚ್ಚಾಗಿ ಇಷ್ಟಪಡ್ತದೆ. ಇನ್ನೇನು ಹಸಿರು ಮುಗಿದು ಹೋಯ್ತು ಅಂತ ಸಂದರ್ಭದಲ್ಲಿ ಅದು ದೊಡ್ಡದಾದಾಗಲ್ಲಿ ಮಾತ್ರ ತೆನೆಯನ್ನು ತಿನ್ನಬಹುದು. ತೆನೆ ಮತ್ತೆ ತೊಗಟೆಯನ್ನು ತಿನ್ನಬಹುದು. ದೊಡ್ಡದು ದೊಡ್ಡ ಗಾತ್ರದ್ದು ಏನು 4-5 ವರ್ಷ ಇದ್ದಂತ ಸ್ನೇಹಲು ಮಾತ್ರ ತಿನ್ಬಹುದು. ಆದ್ರೆ ಚಿಕ್ಕದು ಏನು ತೊಗಟೆಯನ್ನು ತಿನ್ನಕ್ಕೆ ಸಂದರ್ಭ ಇಲ್ಲ. ವಿಶೇಷವಾಗಿ ಎಲೆ ಬಳ್ಳಿಗಳು ಇಂಥದ್ರಲ್ಲಿ ಯಾಕೆಂದ್ರೆ ಅಲ್ಲಿ ನಮಗೆ ಆರ್ಥಿಕ ಉತ್ಪನ್ನ ಎಲೆಗಳು. ಹೌದೌದು, ಅಂತ ಸಂದರ್ಭ ಏನಿಲ್ಲ ನಮ್ಮ ಎಲೆಬಳ್ಳಿ ಲಾನು ಇಂಥದ್ರಲ್ಲಿ ಅದು ಅದಕ್ಕಾಗಿ ಹಾವು ನಮಗೆ ನಷ್ಟ ಉಂಟಾಗುತ್ತೆ. ಮತ್ತೆ ಇದು ರೋಗ ಏನಾದರೂ ಹರಡುತ್ತೆ ಯಾವ್ದಾದ್ರು? ಇದು ಯಾವುದೇ ರೋಗವನ್ನು ಹರಡೋದಿಲ್ಲ. ನಮ್ಗಿರೋ ಗೊತ್ತಿ ವೈಜ್ಞಾನಿಕ ವರದಿಗಳ ಪ್ರಕಾರ ಯಾವುದೇ ರೋಗವನ್ನು ಸಹ ಹರಡಿ ಕೆಲವೊಂದು ಕೀಟಗಳು ಈ ರೋಗಗಳನ್ನ ಹರಡುತ್ತೆ, ಸಸ್ಯ ರೋಗಗಳು. ಹೌದೌದು, ಆದ್ರೆ ಇದ್ರೆ ಯಾವುದೇ ರೋಗವನ್ನು ಹರಡಿದ ರಿಪೋರ್ಟ್ ಪ್ರಾಣಿ ರೋಗಗಳನ್ನು ಏನು ಹರಡಿಲ್ಲ. ಇನ್ನು ಮುಖ್ಯವಾಗಿ ಈ ಬೃಹತ್ ಬಸವನ ಹುಳುನ ಒಂದು ನಿರ್ವಹಣೆಯಿಂದ ಹೇಗೆ ಮಾಡ್ಕೋಬೇಕಾಗತ್ತೆ ನಾವು? ಇದು ಬಹಳ ಅತಿ ಅವಶ್ಯ. ಯಾಕಂದ್ರೆ ನಮ್ಮ ರೈತರು ಪ್ರಪ್ರಥಮವಾಗಿ ಕಂಡು ಕೂಡಲೇ ಬಿಟ್ಬಿಡ್ತಾರೆ, ಏನೋ ಒಂದೋ ಎರಡೋ ಇದೆ ಅಂದ್ಕೊಂಡು ಅದನ್ನ ಉದಾಸೀನ ಮಾಡ್ತಾರೆ. ಅದನ್ನ ಮಾಡಬಾರ್ದು. ಯಾಕಂದ್ರೆ ನಮ್ಗೆ ಗೊತ್ತಿದೆ ಈಗ ಎಲ್ಲ ಕರ್ನಾಟಕ ತುಂಬಾ ಅಥವಾ ಭಾರತ ತುಂಬಾ ಯಾವಳಿ ವ್ಯಾಪಿಸ್ತಾ ಇದೆ, ಅಧಿಕವಾಗ್ತಾ ಇದೆ, ಕೆಲವು ಕಡೆ ಬಹಳ ರೈತರು ಕಂಗಾಲಾಗ್ತಾ ಇದ್ದಾರೆ. ಹೌದು, ಹಾಗಾಗಿ ಈ ಪೀಡೆಗಳು ನಿಮ್ಮವನ್ನ ತಲುಪುವ ಮೊದಲೇ ನಾವು ಅವ್ರನ್ನ ತಲುಪಿಬಿಡ್ಬೇಕು. ನಾವೇ ಅವ್ನು ಹುಡ್ಕೊಂಡು ಹೋಗ್ಬೇಕು, ಹುಡ್ಕೊಂಡು ಹೋಗ್ಬೇಕು, ಅವ್ ಹುಡ್ಕೊಂಡ್ ಹುಡ್ಕೊಂಡು ಬರೋಕ್ಕಿಂತ ಮೊದಲೇ ಹುಡ್ಕೊಂಡು ಹೋಗ್ಬೇಕು. ಅಂದ್ರೆ ಯಾಕಂದ್ರೆ ಕಷ್ಟ ಈಸಿ ನಮ್ಗೆ, ಬಹಳ ಸುಲಭ. ಆದ್ರಿಂದ ಈ ತತ್ವ ನಾವೆಲ್ಲರೂ ಪಾಲಿಸ್ಬೇಕು. ಈ ಮಧ್ವಂಗಿಗಳು ಅಥವಾ ಈ ಸ್ನೇಲ್ಗಳು ಬಹಳ ಗಟ್ಟಿಯಾದ ಚಿಪ್ಪನ್ನು ಹೊಂದಿರ್ತವೆ. ಇದು ಒಂದ್ ರೀತಿ ಅಡಚಣೆ ಅಂತ ಹೇಳ್ತಾರೆ. ಕಷ್ಟ ಕಷ್ಟ ಸಾಧ್ಯ. ಯಾಕಂದ್ರೆ ದೊಡ್ಡ ಚಿಪ್ಪು ತಿನ್ನೋದ್ರಿಂದ ನೀವು ಅದನ್ನ ಒಂದು ಸಾಮಾನ್ಯವಾಗಿ ಒಂದು ಬಡಗೆ ಅಂತ ಹೊಡೆದ್ರೆ ನಾವು ಸಾಯಲ್ಲ. ಔಷಧಿ ಹೊಡೆಯುತ್ತೆ, ಚಿಪ್ಪು ಔಷಧಿ ಹೊಡೆಯೋದು ನೆಕ್ಸ್ಟ್ ಕೊನೆ ಮಾತು. ಔಷಧಿಗೆ ಅಂತೂ ಬಗ್ಗದೇ ಇಲ್ಲ, ಬಗ್ಗದೇ ಇಲ್ಲ ಹೀಗೆ. ಆದ್ರಿಂದ ಹಾಗಾಗಿ ಇವು ಕಂಟು ಕೀಟನಾಶಕಗಳಿಂದ ಸಂಪೂರ್ಣ ನಿರೋಧಕ ಶಕ್ತಿಯನ್ನು ಹೊಂದಿದ್ವಿ. ಈ ಕವಚ ಇರೋದ್ರಿಂದ ನಾವು ಯಾವುದೇ ಎಷ್ಟೇ ಕೀಟನಾಶಕ ಹಾಕ್ತೀರಿ ಅಥವಾ ಎಷ್ಟೇ ಪೀಡನಾಶಕಗಳನ್ನು ಹಾಕಿದ್ರು ಸಹ ಇವುಗಳನ್ನು ಹತೋಟಿ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಅಲ್ಲ ಮೊಟ್ಟೆ ಮತ್ತೆ ಮರಿಗಳಿಗೆ ಅವು ಸ್ವಲ್ಪ ಮೃದು ಮರಿಗಳು ಮರಿಗಳಿದ್ದಾಗ ಸಹ ಕವಚ ಇದ್ದೇ ಇರುತ್ತೆ, ಕವಚ ಇದ್ದೇ ಇರ್ತದೆ. ಮೊಟ್ಟೆಗಳಿದ್ದಾಗ ಗುರುತಿಸಬಹುದು. ಮೊಟ್ಟೆಗಳಿದ್ದಾಗ ಅದು ನಾವು ಓವಿಸೈಡ್ ಎಲ್ಲ ಮಧ್ಯದಾಗ ಮಾತ್ರ ಅಂದ್ರೆ ಮೊಟ್ಟೆಗಳನ್ನು ಮೊಟ್ಟೆನಾಶಕಗಳನ್ನು ಮಾತ್ರ ಬೆಳೆಸಬೇಕಾಗತ್ತೆ. ಅದಿನ್ನು ಪ್ರಯೋಗ ಆಗಿಲ್ಲ, ನಡೀತಾ ಇದೆ, ನಡೀತಾ ಇದೆ. ಮುಖ್ಯವಾಗಿ ಹೌದ್ ಕುಳಿತುಕೊಳ್ಳೋದ್ರಿಂದ ಬಹಳ ಕಷ್ಟ ಸ್ವಲ್ಪ. ಅಲ್ಲಲ್ಲ, ಹೌದ್ಕೊಂಡು ಇರೋದ್ರಿಂದ ನಾವು ಯಾವ್ದೇ ರೀತಿಯಿಂದ ಇದನ್ನ ಕೀಟನಾಶಕ ಉಪಯೋಗಿಸಿ ಸಿಂಪರಣೆ ಮಾಡಿ ಇವುಗಳನ್ನ ಕೊಲ್ಲೋದು ಕಷ್ಟ. ಮತ್ತೆ ದುಬಾರಿ ಯಾವಾಗಲೂ ಒಳಗಡೆನೆ ಇರ್ತವೆ, ಕವಚ್ಕೊಂಡಿರ್ತವೆ. ಮತ್ತೆ ರಾತ್ರಿ ಇರ್ತವೆ, ಇವು ಚಲನ ವಲ್ಲ ರಾತ್ರಿಯಾಗಿ ಸೀಮಿತವಾಗಿರ್ತವೆ, ಕಣ್ಣಿಗೆ ಗೋಚರಿಸಲ್ಲ. ಆದ್ರೆ ಈ ಅವತ್ಕೊಂಡಿರೋದ್ರಿಂದ ನಾವು ಅದನ್ನ ಒಂದು ಇವಳು ಹತೋಟಿ ಮಾಡ್ಲಿಕ್ಕೆ ಒಂದು ಅಡ್ವಾಂಟೇಜ್ ತಗೋಬಹುದು. ಅಂದಾಜ್ ಇರ್ತದೆ. ಇವು ಹೆಚ್ಚಾಗಿ ಏನ್ ಮಾಡ್ತಾವ ಅಂತಂದ್ರೆ ಹಗಲಿನ ಸಮಯದಲ್ಲಿ ಎಲೆಗಳ ಕೆಳಗೆ ಒಣಗಿದ ಎಲೆಗಳು ಬಿದ್ದಿರ್ತಾವಲ್ಲ, ವಿಶೇಷವಾಗಿ ಮರದ ಬುಡದ ಅನ್ನೋಕ್ಕಿಂತ ಎಲೆಗಳಲ್ಲಿ ಇರ್ತದೆ ಗುಂಪು, ಎಲೆಗಳ ಗುಂಪಲ್ಲಿ ಇರ್ತದೆ. ಅದ್ರ ಕೆಳಗೆ ಸ್ವಲ್ಪ ತಂಪಾದ ನೆರಳು, ತಂಪಾದ ನೆರಳಿದ್ದಲ್ಲೇ ಎಲೆಗಳ ಬೇಕದಕ್ಕೆ, ಎಲೆಗಳ ಕೆಳಗನೆ ಆಶ್ರಯಿಸ್ತದೆ. ಹಾಗಾಗಿ ನಾವು ಆ ಎಲೆಗಳು ಎಲ್ಲೆಲ್ಲಿದ್ದಾವೆ ಅಥವಾ ಎಲೆಗಳನ್ನು ಗುಂಪುಗಳನ್ನು ಹಾಕಿ ನಾವೇ ಹಾಕಿ ಆ ಎಲೆಗಳ ಕೆಳಗಡೆ ಶೇಖರ್ತಾವಂತ ನಮ್ಗೆ ಗೊತ್ತಿರ್ತದೆ. ಅದನ್ನ ಬೆಳಗಿನ ಜಾವ ಹೋದಾಗ ಅವನ್ನ ಹೆಕ್ಕಿ ಕೈಯಿಂದ ಹೆಕ್ಕಿ ತೆಗೆದು ನಾಶಪಡಿಸಬಹುದು. ಈ ಅದರಲ್ಲಿ ನಾವು ಕೆಲವು ಸಂಶೋಧನೆ ಪ್ರಕಾರ ಇತ್ತೀಚೆಗೆ ಕಂಡುಬಂದ ಪ್ರಕಾರ ಈ ಸಾಮಾನ್ಯ ಎಲೆಗಳಿಗಿಂತ ಕ್ಯಾಬೇಜ್ ಎಲೆಕೋಸು ಅಥವಾ ನಾವು ಕಾಲಿಫ್ಲವರ್ ಹೂಕೋಸು ಇದರ ಎಲೆ ಜೊತೆಗೆ ಪಪ್ಪಾಯ ಪರಂಗಿ ಹಣ್ಣಿನ ಎಲೆ ಅಥವಾ ಪರಂಗಿ ಹಣ್ಣಿನ ಯಾವುದೇ ಪದಾರ್ಥ ಆದ್ರೆ ಪರವಾಗಿಲ್ಲ, ಹಣ್ಣು ಆದ್ರೆ ಬಹಳ ಬಹಳ ಉತ್ತಮ. ಅವುಗಳನ್ನು ಇಷ್ಟಪಡ್ತವೆ, ಬಹಳ ಇಷ್ಟಪಡ್ತವೆ. ಅವುಗಳನ್ನು ಹಾಕಿ ಅವನ್ನ ಕಲೆಕ್ಟ್ ಮಾಡಬಹುದು. ಅವೆಲ್ಲ ಬಂದ ಆ ಪ್ರದೇಶಕ್ಕೆ ಬಂದು ಸೇರಂಗ್ ಮಾಡ್ಕೋಬಹುದು. ಅಂದ್ರೆ ಈ ಎಲೆಗಳ ಕೆಳಗಡೆ ಅವು ಇರ್ತವೆ ಅಂದ್ರೆ ಸುತ್ತ ಹಾಕಿದ್ರೆ ಆ ಕಡೆ ಬಂದ್ಬಿಡ್ತವೆ. ಹೌದೌದು, ಆ ಕಡೆ ಬಂದ್ಬಿಡ್ತವೆ. ಅಂದ್ರೆ ಆ ವಾಸನೆಗೆ ಏನಾದ್ರು ವಾಸನೆಗೆ ಅಥವಾ ಹಣ್ಣಿಗೆ ಇಷ್ಟಪಡ್ತದೆ, ಆ ವಾಸನೆಗೆ ಇಷ್ಟಪಡ್ತದೆ. ಹಾಗಾಗಿ ಅದನ್ನ ಈ ಕ್ಯಾಬೇಜ್ ಎಲೆಗಳೇ ಅಥವಾ ಏನೋ ಹೂಕೋಸಿನ ಎಲೆಗಳನ್ನ ನಾವು ಒಂದ್ ಕಡೆ ಹಾಕೋದ್ರಿಂದ ಆ ಎಲೆಗಳಿಗೆ ಈ ಎಲೆಗಳಿಗೆ ಬಂದು ಎಲೆಗಳ ಒಳಗೆ ಬಂದು ಬೈಟ್ ಆಗಿ ಬಳಸಬಹುದು. ಅದೊಂಥರ ಬೆಟ್ ಟೈಪ್ನೆ ಆಮಿಷವಾಗಿ ಅದರಿಂದ ಆಮಿಷ ಪದಾರ್ಥವಾಗಿ ಬಳಸಬಹುದು. ಸೊ ಬೆಳಗಿನ ದಿವಸ ನಾವೆಲ್ಲಾದ್ರೂ ಒಂದು ನಾಲ್ಕೈದು ಕಡೆ ವರ್ಷ ಒಂದು ಎಕರೆಗೆ ನಾಲ್ಕೈದು ಕಡೆ ಹಾಕ್ಬಿಟ್ರೆ ಅದೇ ಪ್ರದೇಶದಲ್ಲಿ ಹೋಗಿ ನಮಗೆ ಅವನ್ನ ಸಂಗ್ರಹಿಸಿ ನಾಶ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ಹೋದ್ರೆ ಪ್ರತಿ ಎಲ್ಲ ಕಡೆ ಹುಡುಕ್ಬೇಕಾಗತ್ತೆ, ಅದು ತಪ್ಪತ್ತೆ. ಎಲೆಕೋಸು ಹೂಕೋಸು ಮತ್ತೆ ಪರಂಗಿ ಎಲೆಗಳಾಗಬಹುದು, ಹಣ್ಣಾಗಬಹುದು, ಪರಂಗಿ ಯಾವುದೇ ಪದಾರ್ಥ ಆಗ್ಬಹುದು. ಇವನ್ನು ಕಾಂಡವನ್ನು ಸಹಿತ ಕಟ್ ಮಾಡಿದ್ರೆ ಅದು ಬರುತ್ತದೆ ಆಕರ್ಷಿತವಾಗಿ. ಇದ್ರ ಬಗ್ಗೆ ತಾವು ಸಂಶೋಧನೆಯಲ್ಲಿ ಪತ್ತೆ ಹಚ್ಚಿದ್ದಾರೆ. ಹೌದೌದು. ಆಮೇಲೆ ಒಂದ್ ಕಡೆ ಸೇರಿಸಿಕೊಂಡ ಮೇಲೆ ನಾವು ಕೈಯಿಂದ ಬೇಕಾದ್ರೂ ಸಾಯಿಸಬಹುದು ಅಥವಾ ಕೀಟನಾಶಕದಲ್ಲಿ ಹಾಕ್ಬಹುದಾ? ಕೈಯಿಂದ ಸಾಯಿಸೋದು ಅವ್ನು ಕಷ್ಟ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಸೀಮೆ ಎಣ್ಣೆಯಲ್ಲಿ ಹಾಕ್ಬಹುದು ಅಥವಾ ಕೀಟನಾಶಕ ಮ್ಯೂಥೋಮಿಲ್ ಕೀಟನಾಶಕ ಒಂದು ಇರ್ತಾ ಇದೆ, ಅದ್ರಲ್ಲಿ ಹಾಕ್ಬಿಟ್ರೆ ಅದು ಸಾಯ್ತದೆ. ಅಥವಾ ನಾವು ಸೀಮೆ ಎಣ್ಣೆ ಸಹ ಇದಕ್ಕೆ ಉಪಯೋಗಿಸಬಹುದು. ಜೊತೆಗೆ ಇನ್ನು ಯಾವ್ದಾದ್ರು ನೈಸರ್ಗಿಕ ಶತ್ರುಗಳಿದಾವೆ? ಹಾ, ಅದು ಬಹಳ ಅತಿ ಅವಶ್ಯ, ರೈತರು ತಿಳ್ಕೊಬೇಕಾಗಿರುತ್ತೆ. ಯಾಕಂದ್ರೆ ಇದರಲ್ಲಿ ಹೆರ್ಮಿಟ್ ಏಡಿ ಅಂತ ಒಂದಿದೆ, ಏಡಿ ಅದು ಒಂದು ಸಹ ಇದಕ್ಕೆ ಒಂದು ನೈಸರ್ಗಿಕ ವೈರಿ. ಸಹಸ್ರಪದಿ ಸೆಂಟಿಪಡೆ ಅಂತ ನಾವೇನಂತೇವೆ, ಅದು ಸಹ ನೈಸರ್ಗಿಕ ವೈರಿ. ಹಂಗ ಪರಭಕ್ಷಕ ಬಸವನ ಹುಳುಗಳಿದಾವೆ ಕೆಲವೊಂದಿಷ್ಟು, ಇದನ್ನ ಪರಭಕ್ಷಕಗಳಿದಾವೆ. ಅದು ನಮ್ಮ ರಾಜ್ಯದಲ್ಲಿ, ನಮ್ಮ ಭಾರತದಲ್ಲಿ ಅವು ಇನ್ನೂ ಬಂದಿಲ್ಲ. ಅದನ್ನ ಬೇರೆ ಅದರ ಅಮೆರಿಕ ಬೇರೆ ದೇಶಗಳಲ್ಲಿ ಅವನು ಉಪಯೋಗಿಸ್ತಾ ಇದ್ದಾರೆ, ಪರಭಕ್ಷಕ ಬಸವನ ಹುಳುಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಜೊತೆಗೆ ಬಾತುಕೋಳಿಗಳು, ನಾವು ಬಾತುಕೋಳಿಗಳನ್ನು ಸಾಕಬೇಕಾದ್ರೆ ಇವತ್ತನ್ನು ಉಪಯೋಗಿಸಿ ಇದನ್ನ ಆಹಾರವಾಗಿ ಸಹಿತ ಉಪಯೋಗಿಸಬಹುದು. ಜೊತೆಗೆ 30 ಒಂದು 50 ಬಾತುಕೋಳಿಗಳನ್ನ ಎಕರೆಗೆ ಬಿಟ್ಬಿಟ್ರೆ ಅವೇ ಸಹ ನೈಸರ್ಗಿಕವಾಗಿ ಬಸವನ ಹುಳುಗಳನ್ನ ನಾಶಪಡಿಸ್ತವೆ. ಇದು ಒಂದು ಆಶಾದಾಯಕ ಅಂಶ, ಇದೊಂದು ಆಶಾದಾಯಕ ಅಂಶ. ಬಾತುಕೋಳಿಗಳಿಗೆ ಒಂದು ರೀತಿ ಆಹಾರನೂ ಆಹಾರನೂ ಆಗುತ್ತೆ, ಅದರಿಂದ ಬಾತುಕೋಳಿಗಳು ನಮಗೆ ಎರಡು ರೀತಿಯಿಂದ ಪ್ರಯೋಜನ ಆಗ್ತದೆ. ಈಗ ನಮ್ಮ ರೈತ ಬಾಂಧವರು ಮೀನು ಇಂಥವೆಲ್ಲ ಸಾಕಣೆ ಮಾಡ್ತಾ ಇರ್ತಾರೆ, ಕೋಳಿಗಳು ಇಂಥವೆಲ್ಲ, ಅದಕ್ಕೆ ಏನಾದ್ರು ಆಹಾರವಾಗಿ ಬಳಸ್ಕೋಬಹುದು? ಕೋಳಿಗೆ ಅಥವಾ ಇನ್ನೂ ಸಂಶೋಧನೆ ಆಗಿಲ್ಲ, ಕೋಳಿಗೆ ಆಗಲಿ ಅಥವಾ ಮೀನಿಗೆ ಆಗಲಿ ಇನ್ನೂ ಸಂಶೋಧನೆ ಆಗಿಲ್ಲ. ಪಶು ಆಹಾರವಾಗಿ ಬಟ್ ಆಫ್ರಿಕನ್ ದೇಶದಲ್ಲಿ ಅದನ್ನ ಮನುಷ್ಯರೇ ಸಹ ಆಹಾರವಾಗಿ ತಿಂತ ಇದ್ದಾರೆ. ಓ, ಯಾವುದೇ ವಿಷ ಪದಾರ್ಥ ಇಲ್ಲ. ನಮ್ಮಲ್ಲೂ ಕೂಡ ಆ ರೀತಿ ರೂಢಿ ಬಂದ್ರೆ, ಒಂದು ರೂಢಿ ಬಂದ್ರೆ ಅದೇನಾದ್ರು ಪ್ರಯೋಜನ ಆಗ್ಬಹುದು, ಸಾಕಷ್ಟು ನಿಯಂತ್ರಣ ಆಗ್ಬಿಡುತ್ತೆ ಆಹಾರವಾಗಿ ಬಳಕೆ ಬಂದ್ರೆ. ನಮ್ಮಲ್ಲಿ ಇನ್ನೂ ಯಾರು ಮುಂದಾಗಿಲ್ಲ ಅಂತ. ಮುಂದಾಗಿಲ್ಲ. ಇನ್ನ ಈ ರಾಸಾಯನಿಕಗಳನ್ನ ಬಳಸಿ ಏನಾದ್ರೂ ನಿಯಂತ್ರಣ ಮಾಡಬಹುದು? ಹೌದು, ರಾಸಾಯನಿಕದಲ್ಲಿ ಮೀಥೋಮಿಲ್ ಅಂತ ಒಂದು ವಿಷ ಪದಾರ್ಥ ಇದೆ. ಈ ಮೀಥೋಮಿಲ್ ಅನ್ನು ಸಿಂಪಡಿಸಿ ಆಕ್ಚುಲಿ ನಾವು ಕೀಟನಾಶಕ, ಇದೇ ಕೀಟನಾಶಕವನ್ನು ನಾವು ಸ್ನೇಹ ಹತೋಟಿಗೂ ಸಹ ಉಪಯೋಗಿಸಬಹುದು. ಅಂದ್ರೆ ತತ್ತಿನಾಶಕ ಇದು? ಅಲ್ಲ, ನಾವು ನೇರವಾಗಿ ಇದಕ್ಕೆ ಹೊಡಿಬಹುದು. ಯಾವ್ದಕ್ಕೆ? ಈ ಒಂದು ಬಸವನ ಹುಳುಗೆ, ಪ್ರೌಢ ಹುಳುಗಳಿಗೆ ಹೊಡಿಬಹುದು. ಇದನ್ನ ನಾವು ನೇರವಾಗಿ ಹೊಡೆಯೋದಕ್ಕಿಂತ ಇದನ್ನು ಒಂದು ಮಿಶ್ರಣ ತಿಂಡಿಯಾಗಿ ಬಳಸಬೇಕು. ಭತ್ತದ ತೌಡನ್ನು ಉಪಯೋಗಿಸಬೇಕು. ಸುಮಾರು ಒಂದು 10 ಕೆಜಿ ಭತ್ತದ ತೌಡಿಗೆ 100 ಮಿಲಿಲೀಟರ್ ಮಿಥೋಮಿಲ್ ಅನ್ನು ಬಳಸಿ 2-3 ಕೆಜಿ ಅಷ್ಟು ಬೆಲ್ಲ ಬಳಸಬೇಕು. 100 ಮಿಲಿಲೀಟರ್ ಮಿಥೋಮಿಲ್ಅನ್ನು ಬೆರೆಸಿ 2-3 ಕೆಜಿ ಅಷ್ಟು ಬೆಲ್ಲ ಬೆರೆಸಬೇಕು. ಬೆಲ್ಲ ಬೆರೆಸೋದ್ರಿಂದ ಅದನ್ನು ಅಟ್ರಾಕ್ಟ್ ಮಾಡಬಹುದು, ಆಕರ್ಷಿಸಬಹುದು. ಇದು ಒಂದು ಆಮಿಷ ಪದಾರ್ಥ. ಈ ಆಮಿಷ ಪದಾರ್ಥವನ್ನು ಒಂದ್ ದಿವಸ ನಾವು ಫರ್ಮೆಂಟ್ ಮಾಡಬೇಕು, ಹುದುಗ ಬರಲಿಕ್ಕೆ ಒಂದ್ ದಿವಸ ಇಡಬೇಕು. ತಯಾರು ಮಾಡಿ ಒಂದ್ ದಿವಸ ಇಟ್ಟು ಮಾರನೇ ದಿವಸ ಸಾಯಂಕಾಲ ಹಾಕ್ಬೇಕು ಇದನ್ನ. ಯಾಕಂದ್ರೆ ಬುರುಗ್ ಬರೋದಕ್ಕೆ ಇಡಬೇಕು. ವಾಸನೆ ಚೆನ್ನಾಗಿ ಬರ್ತದೆ. ಹಂಗಿದ್ದಾಗ ಅಟ್ರಾಕ್ಷನ್ ಹೆಚ್ಚಿಗೆ ಆಗ್ತದೆ, ಆಕರ್ಷಣೆ ಹೆಚ್ಚಿಗೆ ಆಗ್ತದೆ. ಈಗ ನಾವು ಈ ಕೆಂಪತಲೆ ಕಂಬಳಿ ಹುಳುಗೂ ಅದೇ ರೀತಿ. ಹೌದು, ನಾವು ಅದನ್ನ ಸ್ವಲ್ಪ ಈ ತೌಡೆಲ್ಲ ಬೆರೆಸಿ ಬುರುಗ್ ಬರಂಗ್ ಮಾಡಿ ಒಂದು ದಿವಸ ಆಗ್ತದೆ. ಅದೇ ರೀತಿ ಇಲ್ಲಿ ಮಾಡ್ಬೇಕು, ಬಟ್ ಸಾಯಂಕಾಲ ಹಾಕ್ಬೇಕು ನಾವು. ಯಾಕಂದ್ರೆ ನಿಶಾಚರಿ, ಇದು ನಿಶಾಚರಿ, ರಾತ್ರಿ ಆಕ್ಟಿವಿಟೀಸ್ ಹೆಚ್ಚಿಗೆ ಇರುತ್ತೆ, ಹಾಗಾಗಿ ರಾತ್ರಿ ಹಾಕ್ಬೇಕು. ಹುಂಡೆ ಮಾಡಾಕ್ಬೇಕು ಅಥವಾ ಪುಡಿನೆ ಹಾಕ್ಬೇಕಾಗತ್ತೆ. ಎಕರೆಗೆ ಸುಮಾರು 10 ಕೆಜಿ ಬೇಕಾಗ್ತದೆ. ಅಲ್ಲಲ್ಲಲ್ಲಿ ಒಂದು 4 ಮರದ ಬುಡದಲ್ಲಿ ಅಲ್ಲಲ್ಲಲ್ಲಿ ಹಾಕಿದ್ರೆ ಸಾಕು. ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ, ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಂದಾಜು ಇರುತ್ತೆ. ಹೌದು, ಪುಡಿನೆ ಹಾಕಬಹುದು. ಇದು ಒಂದು ಕ್ರಮ. ಇನ್ನು ನೇರವಾಗಿ ಅಂತಂದ್ರೆ ಮೆಟಾಲ್ಡಿಹೈಡ್ ಅಂತ ಸಿಗುತ್ತೆ. ಮೆಟಾಲ್ಡಿಹೈಡ್ ಅದು 2.5% ಪ್ರಮಾಣದಲ್ಲಿ ಮೆಟಾಲ್ಡಿಹೈಡ್ ಸಿಗ್ತದೆ. ಇದು ಬಹಳ ವಿಷಕಾರಿ. ಇದನ್ನ ಈ ಸ್ನೇಹ ಅನ್ನು ಕೊಲ್ಲುವ ಸಲುವಾಗಿ ಮಾಡಿದಂತ ವಿಷ ಪದಾರ್ಥ. ಆದ್ರೆ ಬೇರೆ ಪ್ರಾಣಿಗಳಿಗೂ ತೊಂದರೆ ಆಗ್ಬೋದು ಇದರಿಂದ. ಬಹಳ ಬಹಳ ವಿಷಕಾರಿ, ಬೇರೆ ಯಾವುದೇ ಪ್ರಾಣಿಗಳಿಗೂ ಸಹ ಸಂಭವ. ಈಗ ತೋಟಗಳಲ್ಲಿ ಕೋಳಿಗಳು ಯಾವುದೇ ನಾಯಿಗಳು, ಯಾವುದೇ ನಾಯಿಗಳಾಗಲಿ ಅಥವಾ ಯಾವುದೇ ದನಕರುಗಳಾಗಲಿ ಮನುಷ್ಯರಿಗೂ ತೊಂದರೆ, ಮನುಷ್ಯರು ಒಳಗಡೆ ಹೋಗದಂತೆ ನೋಡ್ಕೋಬೇಕಾಗತ್ತೆ. ಆದ್ರಿಂದ ಇದನ್ನಂದ್ರೆ ಹೆಂಗ್ ಹಾಕ್ಬೇಕು ಅಂತಂದ್ರೆ, ನಾವು ಕೈ ಕವಚ ಹಾಕಬೇಕು. ಆದ್ರೆ ಜೊತೆಗೆ ಎಲೆಗಳ ಸಂದುಗಳ ಒಳಗೆ ಇಡಬೇಕು, ಹೊರಗಡೆ ಯಾವ್ದಕ್ಕೂ ಬೇರೆ ಕಾಣಬಾರ್ದು. ಇದು ಅದಕ್ಕೆ ಮಾತ್ರ ಸಿಗಬೇಕು, ಬೇರೆ ಯಾವುದೇ ಜೀವಿಗಳಿಗೂ ಸಹ. ಮೆಟಾಲ್ಡಿಹೈಡ್ ವಿಷಕಾರಿ ಪದಾರ್ಥ. ಇದಕ್ಕೆ ಬೇಕಾದಂತ ಪ್ರಮಾಣ ಅಂತಂದ್ರೆ ಎಕರೆಗೆ 2.5-3 ಕೆಜಿ ಬೇಕಾಗ್ತದೆ ಒಂದ್ ಎಕರೆಗೆ. ಅಷ್ಟು ಪ್ರಮಾಣದಲ್ಲಿ. ಇದು ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ಆಫ್ರಿಕನ್ ಸ್ನೇಲ್ ಅಥವಾ ಯಾವುದೇ ಒಂದು ಇದು ಜೀವಿಯನ್ನ ತೋಟದಲ್ಲಿ ನಾವು ಕೊಲ್ಬೇಕಂತಂದ್ರೆ ಎಲ್ಲರೂ ಸಾಮೂಹಿಕವಾಗಿ ಮಾಡ್ಬೇಕಾಗತ್ತೆ. ನಿಜ. ಈಗೇನಾಗ್ತದೆ, ರೈತರು ಒಬ್ಬ ರೈತ ಬಹಳ ಉತ್ಸುಕನಾಗಿರ್ತಾನೆ, ಅವ್ನು ಏನೋ ಮಾಡ್ಬಿಡ್ತಾನೆ, ಅದ್ರ ಪಕ್ಕದ ತೋಟದಿಂದ ಅವನಿಗೆ ಬರೋದು ತಪ್ಪಲ್ಲ, ಮತ್ತೆ ವಲಸೆ ಬರುತ್ತೆ. ಆದ್ರಿಂದ ಎಲ್ಲರೂ ಒಂದೇ ಸರಿ ಸಾಮೂಹಿಕವಾಗಿ ಮಾಡಿದ್ರೆ, ನಾವೇನು ಈಗ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಏನ್ ಮಾಡ್ತೀವಿ ಅದೇ ಟೈಪ್ ಎಲ್ಲರೂ ಮಾಡಿಬಿಟ್ರೆ ನಾವು ಇದರ ತೋಟಿಯನ್ನು ಪರಿಣಾಮಕಾರಿಯಾಗಿ ಕೈಗೊಳ್ಬಹುದು. ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಇದರ ಸಂಶೋಧನೆ ಇನ್ನು ಮುಂದುವರಿತಾ ಇದೆ. ನಿರಂತರವಾಗಿ ನಡೀತಾ ಇದೆ. ಈಗ ಅದೇ ನಾವೆಲ್ಲ ಪ್ಯಾಕೇಜ್ ಪ್ರಾಕ್ಟೀಸ್ ರೆಕಮೆಂಡ್ ಮಾಡಿದ್ದೇವೆ ಮೆಟಾಲ್ಡಿಹೈಡ್ ಅಲ್ಲ, ಈ ಸುಧಾರಿತ ಕೈಪಿಡಿ. ಹೌದು, ಮೆಟಾಲ್ಡಿಹೈಡ್ ನೀವು ಮಾಡಿದ್ರೆ ಜೊತೆಗೆ ಈ ಆಮಿಷದ ತಿಂಡಿನೂ ಬಳಸ್ಕೊಂಡು ಅದನ್ನ ಉತ್ತಮ. ಅದೇ ಯಾಕಂದ್ರೆ ಮಿತೋಮಿಲ್ ಅದು ಬಹಳ ಅಗ್ಗ ಆಗ್ತದೆ, ಚೀಪ್ ಆಗ್ತದೆ. ನಿಮ್ಗೆ ಮೆಟಾಲ್ಡಿಹೈಡ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಆರ್ಥಿಕ ವಿಷಪೂರಿತ ಆಗಿರ್ತದೆ. ಮಿತೋಮಿಲ್ ಬಹಳ ಅತ್ಯುತ್ತಮ. ಅದಕ್ಕೇನು 100 ಮಿಲಿಲೀಟರ್ ಬೇಕಾಗುತ್ತೆ, ಬರೀ 3 ಕೆಜಿ ಭತ್ತದ ಹುಡುಗಿ. ಇದನ್ನ ಒಂದು 2-3 ಕೆಜಿ ಬೆಲ್ಲದ ಜೊತೆಯಲ್ಲಿ ಬೆರೆಸ್ಕೊಂಡು, ಅಂದ್ರೆ ಬೆಲ್ಲದ ಮಿಶ್ರಣ ಮಾಡ್ಕೋಬೇಕು. ದ್ರಾವಣವನ್ನ ಬೆಲ್ಲ ಆಮೇಲೆ ನಾವು ಹುಡುಗಿಗೆ ಬೆರೆಸ್ಕೊಂಡು ಒಂದು ರಾತ್ರಿ ಹಿಟ್ಟು ಮುಂದಿನ ಸಾಯಂಕಾಲ ಸಿಂಪಡಿಸಬೇಕು. ಆಗ ಪರಿಣಾಮಕಾರಿಯಾಗಿ ನಿಯಂತ್ರಣ ಕಂಡು ಬಂದಿದೆ. ಖಂಡಿತ ನಮ್ಮ ರೈತ ಬಾಂಧವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳು ಸಂಪರ್ಕಿಸಬಹುದು. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಂಪರ್ಕಿಸಬಹುದು ಅಥವಾ ನೇರವಾಗಿ ಯೂನಿವರ್ಸಿಟಿಗೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರಬಹುದು, ಅಲ್ಲೆಲ್ಲ ತಾವು ಮಾಹಿತಿ ಕೊಡ್ತೇವೆ ಅವಶ್ಯವಾಗಿ. ಆದ್ರಿಂದ ಇವತ್ತು ರೈತ ಬಾಂಧವರಿಂದ ಈ ಒಂದು ಬೃಹತ್ ಬಸವನ ಹುಳುವಿನ ಒಂದು ಕಾಟದ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ವಿ. ಹೌದೌದು. ಅವರಿಗೆ ಈ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಮೋಹನ್ ನಾಯಕ್ ಅವರೇ, ತುಂಬ ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಸವನ ಹುಳು ನಿಯಂತ್ರಣ ಈ ಕುರಿತು ಡಾಕ್ಟರ್ ಮೋಹನ್ ನಾಯಕ್ ಅವರೊಡನೆ ಸಂದರ್ಶನ ಆಲಿಸಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 9178 ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತಿರಿ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಚಂದ್ರಶೇಖರಯ್ಯ ಹಾಗೂ ತಂಡದವರಿಂದ ತತ್ವಪದ. ಹೊರಗೆ ಹೇರೆಯ ರಾಗೇ